ಈ ವಿವಿಧ ರೀತಿಯ ಮೆಕ್ಕೆಜೋಳಗಳನ್ನು ನಾವು ಉತ್ಪಾದನೆ ಮಾಡೋದ್ರಿಂದ ಏನು ಲಾಭ ಇದೆ, ಯಾವ ರೀತಿ ಉತ್ಪಾದನೆ ಮಾಡಬೇಕು, ಜೊತೆಗೆ ಇವುಗಳನ್ನು ಬೆಳೆದ್ರಿಂದ ಯಾವ ರೀತಿ ಲಾಭ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ವಿವಿಧ ರೀತಿಯ ಮೆಕ್ಕೆಜೋಳಗಳು ಅಂತೇಳಿ ಒಂದು ವಿಚಾರ, ಏನು ವಿವಿಧ ರೀತಿಯ ಮೆಕ್ಕೆಜೋಳಗಳು ಮತ್ತು ಸಾಮಾನ್ಯವಾಗಿ ನಾವು ಬೆಳೀತಕ್ಕಂಥ ಮೆಕ್ಕೆಜೋಳಕ್ಕೂ ಈ ಬೇರೆ ಮೆಕ್ಕೆಜೋಳಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನಂತ? ರೈತ ಬಂಧವರಿಗೆಲ್ಲ ನಮಸ್ಕಾರ. ರೈತ ಬಂಧರು, ನಿಮಗೆಲ್ಲ ಮೊದಲಿಗೆ ತಿಳಿದ ಹಾಗೆ ಮೆಕ್ಕೆಜೋಳವನ್ನು ಧಾನ್ಯಕ್ಕಾಗಿ ಅಥವಾ ಕಾಳಿಗಾಗಿ ನೀರಾವರಿ ಅಥವಾ ಮತ್ತು ಮಳೆಯಾಶ್ರಿತ ಬೇಸಾಯದಲ್ಲಿ ಬೆಳೀತಾ ಇರ್ತಾರೆ. ಈ ಬೆಳೆಯು ಸುಮಾರು 120-150 ದಿನಗಳಲ್ಲಿ ಕಟಾವಿಗೆ ಬಂದು ಆ ಕಟಾವು ಬಂದಂಥ ತೆನೆಯಿಂದ ಕಾಳನ್ನು ಬೇರ್ಪಡಿಸಿ ಅದನ್ನು ಸ್ವಚ್ಛ ಮಾಡಿ ಒಣಗಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು ಸಾಮಾನ್ಯ ಪದ್ಧತಿ. ಈ ರೀತಿ ಮಾರಾಟ ಮಾಡಿದಂಥ ಒಂದು ಮೆಕ್ಕೆಜೋಳವನ್ನು ಈ ಕಾಳುಗಳನ್ನು ಆಹಾರ ಪದಾರ್ಥವಾಗಿ ಮಿಶ್ರಣ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಮತ್ತು ಜಾನುವಾರುಗಳಿಗೆ ಒಂದು ಪೌಷ್ಟಿಕ ಆಹಾರದ ತಯಾರಿಕೆಯಲ್ಲಿ ಈ ಒಂದು ಮೆಕ್ಕೆಜೋಳದ ಕಾಳುಗಳನ್ನು ಬಳಸ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮೆಕ್ಕೆಜೋಳವನ್ನು ವಿವಿಧ ಧಾನ್ಯಗಳ ಜೊತೆ ಮಿಶ್ರ ಮಾಡಿ ಪೌಷ್ಟಿಕ ಆಹಾರವಾಗಿ ತಯಾರು ಮಾಡಿ ಮನುಷ್ಯರು ಸಹ ಅದನ್ನು ಬಳಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ, ಮೆಕ್ಕೆಜೋಳದಲ್ಲಿ ಹೆಚ್ಚಿನ ನಾರಿನಂಶ ಮತ್ತು ಪ್ರೋಟೀನ್ ಇರೋದ್ರಿಂದ ಇದು ಒಂದು ಉತ್ತಮ ಆಹಾರ ಅಂತ ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮೆಕ್ಕೆಜೋಳದಲ್ಲಿ ಸಂಶೋಧನೆ ಮತ್ತು ಅದರ ಅಭಿವೃದ್ಧಿಯ ಒಂದು ಫಲವಾಗಿ ವಿವಿಧ ರೀತಿಯ ಮೆಕ್ಕೆಜೋಳದ ಬಗೆಗಳು ಸಾಮಾನ್ಯವಾಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಬೇಬಿ ಕಾರ್ನ್, ಸಿಹಿ ಜೋಳ ಅಥವಾ ಸ್ವೀಟ್ ಕಾರ್ನ್, ಪಾಪ್ಕಾರ್ನ್ ಇವು ಮುಂತಾದ ಒಂದು ಬೆಳೆಗಳಾಗಿದ್ದಾವೆ. ಇವು ಒಂದು ವಿಶೇಷ ಏನಪ್ಪಾ ಅಂದರೆ, ಇವು ಬೆಳೆಯನ್ನು ಹಸಿಯಾಗಿರುವ ಹಾಗೆ ಅದರ ತೆನೆಗಳನ್ನು ತೆಗೆದು ಒಂದು 2-3 ಬಾರಿ ಕಟಾವು ಮಾಡಿ ಹಸಿಯಾಗಿರೋದ್ರಾಗಿದ್ದಾಗಲೇ ಅದನ್ನು ಮಾರುಕಟ್ಟೆ ಮಾಡ್ತಾರೆ. ಈ ರೀತಿಯಾಗಿ ಮಾರುಕಟ್ಟೆಯ ಒಂದು ಬೆಳೆಯು 70-75 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ರೀತಿಯಾಗಿ ಸಾಮಾನ್ಯ ಮೆಕ್ಕೆಜೋಳಕ್ಕಿಂತಲೂ ಈ ಒಂದು ಬಗೆಗಳು ವಿಭಿನ್ನವಾಗಿವೆ ಅಂತ ಹೇಳ್ಬೋದು ನಾವು. ಅಂದ್ರೆ ಈ ರೀತಿ ಮೆಕ್ಕೆಜೋಳದಿಂದ ನೀವು ಹೇಳಿದ್ರೆ ಬೇಬಿ ಕಾರ್ನು, ಸಿಹಿ ಮೆಕ್ಕೆಜೋಳ, ಪಾಪ್ ಕಾರ್ನು ಅಂತ ಹೇಳಿ, ಈ ವಿವಿಧ ಮೆಕ್ಕೆಜೋಳದಿಂದ ಏನು ಪ್ರಯೋಜನಗಳಾಗ್ತವೆ ರೈತ ಬಂದವರಿಗೆ? ಈಗ ಮುಖ್ಯವಾಗಿ ಸಾಮಾನ್ಯ ಮೆಕ್ಕೆಜೋಳಕ್ಕಿಂತಲೂ ಇದರಲ್ಲಿ ಬಹಳ ಒಂದು ಅನುಕೂಲಗಳಿವೆ. ಏನಂದ್ರೆ, ಇದು ಬೇಗನೆ ಕಟಾವಿಗೆ ಬರೋದ್ರಿಂದ ವರ್ಷದಲ್ಲಿ ಅಧಿಕ ಬೆಳೆಗಳನ್ನು, ಅತಿ ಹೆಚ್ಚು ಬಾರಿ ಬೆಳೆಗಳು ಅಥವಾ ಮೆಕ್ಕೆಜೋಳವನ್ನೇ ಸಹ ಅತಿ ಹೆಚ್ಚು ಬಾರಿ ಬೆಳೆಯಬಹುದು. ಈ ರೀತಿ ಮೆಕ್ಕೆಜೋಳವನ್ನು ಮಾರುಕಟ್ಟೆಯ ವಸ್ತು ಪಡೆಯೋದ್ರಿಂದ ಮತ್ತು ಹೆಚ್ಚಿನ ಮೇವಿನ ಪಡೆಯಬಹುದು. ನಾನು ಈ ಮೇಲುಗಡೆ ತಿಳಿಸ್ತಕ್ಕಂಥ ವಿವಿಧ ಬಗೆಗಳಲ್ಲಿ ಅತಿ ಹೆಚ್ಚು ಒಂದು ಗಿಡಗಳ ಸಂಖ್ಯೆಗಳು ಇರೋದ್ರಿಂದ ಹೆಚ್ಚಿನ ಮೇವನ್ನು ಪಡೆಯಬಹುದು ಮತ್ತು ವರ್ಷಕ್ಕೆ ಒಂದು ನಿರ್ದಿಷ್ಟ ಪ್ರದೇಶದಿಂದ ಹೆಚ್ಚು ಆದಾಯ ಬರುತ್ತೆ. ಏಕೆ ಅಂದರೆ ಇದರಲ್ಲಿ ಖರ್ಚು ಕಡಿಮೆ, ರೋಗ ರುಜಿನೂ ಕಡಿಮೆ ಮತ್ತು ಹತೋಟಿ ಕ್ರಮಗಳು ಕಡಿಮೆ. ಮತ್ತು ವರ್ಷ ಪೂರ್ತಿ ಈ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಹೆಚ್ಚು ಆದಾಯವನ್ನು ಪಡ್ಕೋಬಹುದು. ಒಳ್ಳೇದು ಉಮೇಶ್ ಅವರು. ಈಗ ಮೊದಲನೇದಾಗಿ ಈಗ ಬೇಬಿ ಕಾರ್ನ್ ಬಗ್ಗೆ ತಿಳ್ಕೊಳ್ಳೋಂತ. ಬೇಬಿ ಕಾರ್ನ್ ಅಂದ್ರೇನು, ಇದರ ಒಂದು ವಿಶೇಷ ಗುಣಗಳೇನು ಬೇಬಿ ಕಾರ್ನನ್ನು, ಬೇಬಿ ಕಾರ್ನ ಎಲ್ಲೆಲ್ಲಿ ಇದು ಉಪಯೋಗ ಮಾಡ್ತಾರೆ, ಜೊತೆಗೆ ರೈತರು ನಮ್ಮ ಒಂದು ಭಾಗದಲ್ಲಿ ಇದನ್ನು ಬೆಳಿಬೋದಾ, ಹೇಗೆ ಮಾರ್ಕೆಟ್ ವ್ಯವಸ್ಥೆ ಹೇಗೆ ರೈತರು ಒಂದೇ ಬೇಬಿ ಕಾರ್ನ್ ಬರೆದ್ರೆ ಬೆಳೆದ್ರೆ? ಬೇಬಿ ಕಾರ್ನ್ ಅಂದರೆ ಈಗ ಈ ಹೆಸರೇ ತಿಳಿಸ್ದಂಗೆ, ಬೇಬಿ ಕಾರ್ನ್ ಅಂದರೆ ಈ ತೆನೆಗಳು ಚಿಕ್ಕ ಗಾತ್ರದಲ್ಲಿ ಇರ್ತಕ್ಕಂಥದ್ರಿಂದ ಇದನ್ನು ಬೇಬಿ ಕಾರ್ನ್ ಅಂತ ಕರೀತಾರೆ. ಇದು 2-3 ದಿನಗಳಲ್ಲಿ ಕಟಾವು ಮಾಡಿ ಅತಿ ಸಣ್ಣ ಗಾತ್ರದ ತೆನೆಯನ್ನು ಮಾರಾಟ ಮಾಡಿ ಅದನ್ನು ನೇರವಾಗಿ ಜನರು ಬಳಸ್ತಕ್ಕಂಥ ಒಂದು ಈ ಮೆಕ್ಕೆಜೋಳದ ಒಂದು ಬಗೆಗೆ ನಾವು ಬೇಬಿ ಕಾರ್ನ್ ಅಂತ ಕರಿತೀವಿ. ಈಗಾಗಲೇ ಈ ಒಂದು ಬೇಬಿ ಕಾರ್ನು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಬೆಳೆಯಾಗಿದೆ. ಇದನ್ನು ಮುಖ್ಯವಾಗಿ ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬೇಬಿ ಕಾರ್ನ್ ಮಂಚೂರಿ, ಬೇಬಿ ಕಾರ್ನ್ ಸೂಪ್ ಮತ್ತು ಬೇಬಿ ಕಾರ್ನ್ ಒಂದು ಸಂರಕ್ಷಣೆ ಮಾಡಿದಂಥ ಆಹಾರ ಪದಾರ್ಥಗಳ ಜೊತೆ ಮಿಕ್ಸ್ ಮಾಡಿ ತರಕಾರಿಯಾಗಿಯೂ ಸಹ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ವಿಶೇಷ ಗುಣಗಳಿದ್ದಾವೆ. ಏನಪ್ಪ ಮುಖ್ಯ ವಿಶೇಷ ಗುಣಗಳು ಅಂದರೆ, ಸಾಮಾನ್ಯ ಮೆಕ್ಕೆಜೋಳಕ್ಕೂ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಂದರೆ, ಈ ಒಂದು ತೆನೆಯು ಒಂದೇ ತರನಾದ ಬಣ್ಣ, ಉದ್ದ ಮತ್ತು ಆಕಾರನೂ ಹೊಂದಿರಬೇಕು. ಅತಿ ಸಣ್ಣ ಗಾತ್ರದ ಆಗಿರಬೇಕು ಮತ್ತು ಇದು ತೆಳ್ಳನೆಯ ಹಳದಿ ಬಣ್ಣದಿಂದ ಕೂಡಿರಬೇಕು ಮತ್ತು ಉದ್ದವಾದ ನೇರವಾಗಿರೋದ್ರಿಂದ ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೀತಾರೆ. ಮತ್ತು ಈ ತೆನೆಯು ತುಂಬ ಫ್ರೆಶ್ ಆಗಿರಬೇಕು ಮತ್ತು ರೋಗ ಕೊಳೆತಿರುವುದು, ಅತಿಯಾಗಿ ಒಣಗಿರುವುದು ಮತ್ತು ಅತಿಯಾಗಿ ಬಲ್ತಿರಬಾರ್ದು. ಇದು ಬಹಳ ಮುಖ್ಯವಾದ ವಿಶೇಷವಾದ, ಎಳೆ ಎಳೆಯಾಗಿರಬೇಕು ಮತ್ತು ಅಷ್ಟು ಬಲ್ತಿರಬಾರ್ದು. ಮತ್ತು ಬೇಬಿ ಕಾರ್ನ್ ತುದಿಯನ್ನು ಸ್ವಚ್ಛವಾಗಿ ಅದನ್ನ ಕಟಾವು ಮಾಡಿ ಯಾವುದೇ ಕೂದಲು ಆ ಒಂದು ತೆನೆಯ ಮೇಲೆ ಇರಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು. ಮತ್ತೆ ಈ ಒಂದು ತೆನೆಗಳನ್ನ, ಕಾಳು ಕಟ್ಟದೇ ಇರುವ ತೆನೆಗಳನ್ನು 2-3 ದಿನಗಳ ಒಳಗಡೆ ಕಟಾವು ಮಾಡಬೇಕು. ಈ ಮೆಕ್ಕೆಜೋಳ ಒಂದು 55-60 ದಿನದಲ್ಲಿ ನಮಗೆ ಕಟಾವಿಗೆ ಬರುತ್ತದೆ. ಉಮೇಶ್, ಇದರಲ್ಲಿ ಬೇಬಿ ಕಾರ್ನಲ್ಲಿ ತಳಿಗಳದಾವೇನ್ರಿ? ತಳಿಗಳದಾವ ಇದರಲ್ಲಿ ಯಾವ ಎಷ್ಟು ಬರ್ತಾವೆ ತಳಿಗಳು, ಯಾವ ತಳಿಗಳು ಸೂಕ್ತ ಆಗಿರ್ತವೆ? ಮುಖ್ಯವಾಗಿ ಯಾವುದೇ ಒಂದು ಈ ತರಹದ ಮೆಕ್ಕೆಜೋಳಕ್ಕೆ ತಳಿಗಳ ಆಯ್ಕೆ ಬಹಳ ಮುಖ್ಯವಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು ತನ್ನದೇ ಆದ ಒಂದು ಈ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ, ಇದು ಗುಣಲಕ್ಷಣಗಳು 45-50 ದಿನಗಳಲ್ಲಿ ಈ ಒಂದು ಮೆಕ್ಕೆಜೋಳವು ತೆನೆ ಒಡೆಯುವ ಒಂದು ಶಕ್ತಿ ಇರಬೇಕು. ಅತಿ ಹೆಚ್ಚು ದಿನಗಳು ಹೋದಂಗೆಲ್ಲಾನು ನಮಗೆ ಒಂದು ದಿನಗಳ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತೆ ಈ ಒಂದು ಹೈಬ್ರಿಡ್ ತಳಿಗಳು ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಬೆಳೀತಕ್ಕಂಥ ಒಂದು ಶಕ್ತಿ ಇರಬೇಕು. ಮತ್ತೆ ಕಡಿಮೆ ಎತ್ತರ ಮತ್ತು ಗಿಡಗಳು ನಾವು ಲಾಡ್ಜಿಂಗ್ ಅಂತ ಏನಂತೀವಿ ಬಾಗಿ ಬೀಳುವಂತಿರಬಾರ್ದು. ಯಾಕೆಂದರೆ ನಾವು ಅತಿ ಹೆಚ್ಚು ಗಿಡಗಳನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಇದು ಒಂದು ಬಾಗಿ ಬೀಳ್ತಕ್ಕಂಥ ಪ್ರಮೇಯ ಇರಬಾರ್ದು. ಮತ್ತು ಒಂದು ಗಿಡಕ್ಕೆ 2-3 ಹೆಚ್ಚು ತೆನೆಗಳನ್ನು ಬಿಡುವಂಥ ಒಂದು ಕೆಪ್ಯಾಸಿಟಿ ಇರಬೇಕು ಅಂಥ ತಳಿಗಳು. ಮತ್ತು ಈ ಹೆಚ್ಚು ಗೊಬ್ಬರ ಹಾಕಿದಷ್ಟು ಇದು ಹೆಚ್ಚು ಬೆಳವಣಿಗೆ ಆಗಿ ಹೆಚ್ಚಿನ ತೆನೆಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದಾಗಿರಬೇಕು. ಮತ್ತು ಈ ಒಂದು 60-65 ದಿನಗಳ ಆದಮೇಲೂ ಸಹ ಅತಿ ಹೆಚ್ಚು ಹಸಿರಾದ ಎಲೆಗಳನ್ನು ಹೊಂದಿರಬೇಕು. ಯಾಕೆಂದರೆ ಅತಿ ಹೆಚ್ಚು ಎಲೆಗಳು ಇದ್ದಷ್ಟು ಸಹ ತೆನೆಗಳು ಬಲವಾಗಿ ಬೆಳೆದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ. ಮತ್ತು ಎಲೆಗಳು ನೇರವಾಗಿರಬೇಕು. ನೇರವಾಗಿ ಇದ್ದಷ್ಟು ಸಹ ನಾವು ಹೆಚ್ಚು ಗಿಡಗಳನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೀಬೋದು. ಅಗಲವಾಗಿದ್ದರೆ ಹೆಚ್ಚು ಗಿಡಗಳನ್ನು ಬೆಳೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 10-12 ದಿನದಲ್ಲಿ ಈ ಎಲ್ಲ ಒಂದು ಕಟಾವಿನ ಹಂತಗಳು ಮುಗಿದಂತಿರಬೇಕು. ಈ ಒಂದು ಲಕ್ಷಣಗಳನ್ನು ಈ ಒಂದು ತಳಿಯು ಹೊಂದಿರಬೇಕು. ಆದರೆ ರೈತರು ಇವುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಎಲ್ಲ ತಳಿಗಳು ಈ ಒಂದು ಹೊಂದಿರ್ತವೆ. ಇನ್ನು ಇದನ್ನ ಈ ಭಾಗದಲ್ಲಿ ನಮ್ಮಲ್ಲಿ ಬೇಬಿ ಕಾರ್ನ್ ಅಂತ ಹೇಳಿದ್ರಲ್ಲ, ಇದನ್ನು ಬೆಳಿಬಹುದ ಹೇಗೆ? ಇಲ್ಲಿ ರಾಯಚೂರು ಒಂದು ಹವಾಮಾನಕ್ಕೆ ಸೂಕ್ತ ಆಗತ್ತಾ ಇದು ಬೇಬಿ ಕಾರ್ನ್? ನಿಮ್ಮಲ್ಲಿ ಏನಾದರೂ ಸಂಶೋಧನೆಗಳಾಗಿದ್ದಾವ? ನಮ್ಮಲ್ಲಿ ಈಗ ವಿಶೇಷ ಮೆಕ್ಕೆಜೋಳದ ಬಗೆಗಳ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಈ ಒಂದು ಭಾಗದಲ್ಲೂ ಸಹ ಯಾವುದೇ ರೀತಿಯಾದ ಇಳುವರಿನಲ್ಲಿ ವ್ಯತ್ಯಾಸವನ್ನು ಕಂಡಿಲ್ಲ. ನಾವು ದಕ್ಷಿಣ ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಅದನ್ನು ಈ ಮೆಕ್ಕೆಜೋಳದ ಹೆಚ್ಚು ಪ್ರಚಲಿತ ಇದೆ. ಎಲ್ಲಿ ನಗರ ಮತ್ತು ಜಿಲ್ಲೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಇಂತಹ ಒಂದು ಬೇಬಿ ಕಾರ್ನ್ ಅಥವಾ ಸ್ವೀಟ್ ಕಾರ್ನ್ ಅಥವಾ ಸಿಹಿ ಜೋಳ ಬಹಳ ಮುಖ್ಯವಾಗಿರ್ತವೆ. ಇದನ್ನು ವರ್ಷ ಪೂರ್ತಿ ಬೆಳಿಬೋದು, ಯಾವುದೇ ಒಂದು ಋತು ಅಥವಾ ಒಂದು ಸಮಯದ ನಿರ್ದಿಷ್ಟ ಇದಿಲ್ಲ. ಮತ್ತು ಈ ಒಂದು 60 cm ಅಂದರೆ 2 ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 15 cm ಸಾಲುಗಳಲ್ಲಿ ಇದನ್ನು ಬಿತ್ತನೆ ಮಾಡಬೇಕು. ಒಂದು ಹೆಕ್ಟೇರ್ಗೆ 22-25 kg ಬೀಜ ಸಾಕಾಗುತ್ತೆ, ಅಂದರೆ ಒಂದು ಎಕರೆಗೆ 10 kg ಸಾಕು. ಮತ್ತು ಬೀಜೋಪಚಾರ ಸಾಮಾನ್ಯವಾಗಿ ಎಲ್ಲ ಕಂಪನಿಯಲ್ಲಿ ದೊರೀತಕ್ಕಂಥ ಒಂದು ಈ ತಳಿಗಳು ಬೀಜೋಪಚಾರ ಮಾಡಿರ್ತಾರೆ. ಆದರೆ ಇದ ಬೀಜೋಪಚಾರ ಮಾಡಲಿಲ್ಲ ಅಂದರೆ ಬೆವಿಸ್ಟಿನ್ ಮತ್ತು ಕ್ಯಾಪ್ಟನ್ 2 g/1 kg ಬೀಜಕ್ಕೆ ಹಾಕಿ ನೀವು ಬೀಜೋಪಚಾರ ಮಾಡಿದ್ರೆ ಸಾಕಾಗುತ್ತೆ. ನಿಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಏನಾದರೂ ಬೇಬಿ ಕಾರನ್ನು ಬೆಳೀತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ಹೇಗೆ ನಿಮ್ಮಲ್ಲಿ? ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಕಳೆದ ಒಂದು 3 ವರ್ಷದಲ್ಲಿ ಮೆಕ್ಕೆಜೋಳದ ಬಗ್ಗೆ ವಿವಿಧ ಸಂಶೋಧನೆಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಸಿಹಿ ಜೋಳ ಮತ್ತು ಬೇಬಿ ಕಾರ್ನ್ ತಳಿಗಳ ಒಂದು ಆಯ್ಕೆಯು ಸಹ ನಡೀತಾ ಇದೆ. ಇಲ್ಲಿ ಬೇಬಿ ಕಾರ್ನಿಂದ ನಿರ್ದಿಷ್ಟ ಒಂದು ಇಲ್ಲಿ ಏನಾದರೂ ತೆನೆಗಳ ಗ್ರೇಡಿಂಗ್ ಬಗ್ಗೆ ಹೇಗೆ ಮಾಡೋದಲ್ಲ, ಹೇಗೆ ನಿರ್ಧಾರ ಮಾಡಬೇಕಾಗತ್ತೆ? ಈಗ ನಮ್ಮಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಒಂದು ಗ್ರೇಡಿಂಗ್ ಪದ್ಧತಿ ಇದೆ. ತೆನೆಗಳನ್ನ ಗ್ರೇಡಿಂಗ್ ಮಾಡೋದು ಮುಖ್ಯವಾಗಿ ಇದರಲ್ಲಿ ಸಣ್ಣ, ಮಧ್ಯಮ ಮತ್ತು ಉದ್ದನೆಯ ಬೇಬಿ ಕಾರ್ನ್ ಅಂತ ಕರಿತೀವಿ. ಸಣ್ಣ ಗಾತ್ರದ ಒಂದು ಬೇಬಿ ಕಾರ್ನಲ್ಲಿ ಉದ್ದ 4-7 cm, ಮಧ್ಯಮದಲ್ಲಿ 7-11 cm, ಉದ್ದನೆಯದು 11-13 cm. ಅತಿ ಮುಖ್ಯವಾಗಿ ನಾವು ಗಮನಿಸಬೇಕು ಅಂದರೆ ಯಾವುದೇ ಕಾರಣಕ್ಕೂ ಈ ಬೇಬಿ ಕಾರ್ನ್ ಒಂದು ದಿಂಡಿನ ಗಾತ್ರ 1.5 cm-2 cm ದಾಟಿರಬಾರ್ದು. ಅಂದರೆ ದಪ್ಪ ಆದಂಗೆಲ್ಲನೂ ಸಹ ಅದರ ಒಂದು ಗುಣಲಕ್ಷಣ ಮತ್ತು ಪೌಷ್ಟಿಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಪೋಷಕಾಂಶಗಳನ್ನು ಯಾವ ರೀತಿ ಬೇಬಿ ಕಾರ್ನ್ ಎಲ್ಲ ಒಂದು ತರಕಾರಿ ಥರ ಉಪಯೋಗ ಮಾಡ್ಕೋಬೋದಾ, ಹೇಗೆ ಇದನ್ನು ಬಳಸ್ಬೋದು ಬೇಬಿ ಕಾರ್ನ? ನಾನು ಆಗಲೇ ಹೇಳ್ದಂಗೆ ಬೇಬಿ ಕಾರ್ನಿಂದ ಅನೇಕ ಉಪಯೋಗಗಳಿದ್ದಾವೆ. ಕೆಲವೊಂದು ಭಾಗದಲ್ಲಿ ಇದನ್ನು ತರಕಾರಿಯಾಗೂ ಸಹ ಬೆಳೀತಾರೆ ಅಥವಾ ಆಹಾರ ಪದಾರ್ಥಗಳಲ್ಲಿ, ಮತ್ತು ನಾವು ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ಇದನ್ನು ಹೆಚ್ಚು ಪ್ರಚಲಿತವಾಗಿ ಬಳಸ್ತಾರೆ. ಮುಖ್ಯವಾಗಿ ಇದರಲ್ಲಿ ಪ್ರೋಟೀನ್, ವಿಟಮಿನ್ಸ್ ಮತ್ತು ಸತು ಮತ್ತು ರಂಜಕದ ಪ್ರಮಾಣ ಅತಿ ಹೆಚ್ಚಿರುತ್ತೆ. ಯಾವುದೇ ಒಂದು ತರಕಾರಿ ಅಥವಾ ಬೇರೆ ಒಂದು ಗಾಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇದರಲ್ಲಿ ಹೆಚ್ಚು ಪ್ರೋಟೀನ್, ವಿಟಮಿನ್ಸ್ ಮತ್ತು ಸತು ರಂಜಕದ ಪ್ರಮಾಣ ಜಾಸ್ತಿ ಇರುತ್ತೆ. ಇದರಲ್ಲಿ ಪ್ರೋಟೀನ್ 10% ಇದ್ರೆ ಕ್ಯಾಲ್ಸಿಯಂ 100 ಗ್ರಾಮ್ಗೆ 17 ಗ್ರಾಮ್ ಇರುತ್ತೆ, ಮತ್ತೆ ರಂಜಕ 197 ಮಿಲಿಗ್ರಾಮ್ 100 ಗ್ರಾಮ್ ತೆನೆಯಲ್ಲಿ ಇರುತ್ತದೆ. ಮತ್ತೆ ಸತು ಬಹಳ ಮುಖ್ಯವಾಗಿ ಅಂತ ಒಂದು ಪೋಷಕಾಂಶ, ಇದು 2% ಸತುವಿನ ಪ್ರಮಾಣ ಇರುತ್ತದೆ. ಇನ್ನು ಇದನ್ನ ಉತ್ಪಾದನೆ ಮಾಡ್ತಕ್ಕಂತ ವಿಧಾನ ಮತ್ತು ಮಾರುಕಟ್ಟೆ ಮಾಡೋದು ಹೇಗೆ? ಇಲ್ಲಿ ನಮ್ಮ ರೈತರು ಒಂದೇಳೆ ಹಾಕಿದ್ರೆ ಅಂದ್ರೆ ಇದು ಮಾರಾಟ ಆಗತ್ತಂತಿರತ್ತವೆ ಹೇಗೆ? ಹೌದು, ಈಗ ಮುಖ್ಯವಾಗಿ ಹಳ್ಳಿನ ಪ್ರದೇಶದಲ್ಲಿ ಈ ಒಂದು ಬೇಬಿ ಕಾರ್ನ್ ಬೆಳೆದ್ರೆ ಒಂದು ಮಾರುಕಟ್ಟೆ ಕೊರತೆ ಎಲ್ಲಾ ರೈತರಿಗೂ ಸಾಮಾನ್ಯವಾಗಿರುತ್ತೆ. ಅದೇ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಜಿಲ್ಲೆ ನಗರ ಸುತ್ತಮುತ್ತು ಬೆಳೆದ್ರೆ ಇದರ ಮಾರುಕಟ್ಟೆ ಏನು ತೊಂದರೆ ಇಲ್ಲ ಅನ್ಸುತ್ತೆ. ಅದರಲ್ಲೂ ನಾವು ರಾಜಧಾನಿ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿದ್ದು ಹೆಚ್ಚು ಅನುಕೂಲ ಮತ್ತು ಆದಾಯ ತರುವ ಬೆಳೆ ಆಗಿದೆ. ಆದ್ರೆ ಜಿಲ್ಲಾ ಕೇಂದ್ರಗಳ ಸುತ್ತಮುತ್ತು ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಬೆಳೆದ್ರೆ ಸಾಗಾಣಿಕೆಗೂ ಆಗ್ಲಿ, ಮತ್ತೆ ಇದು ಮುಖ್ಯವಾಗಿ ಈ ಬೇಬಿ ಕಾರ್ನ್ ಫ್ರೆಶ್ ಆಗಿ ತಂದು ಮಾರುಕಟ್ಟೆಗೆ ಹೋಗ್ಬೇಕು. ಹೌದು, ಅದು ಬಹಳ ಮುಖ್ಯವಾಗಿರುತ್ತೆ. ತೆನೆ ಒಣಗಿದ್ರೆ ಮಾರುಕಟ್ಟೆ ಒಂದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದಕ್ಕೆ ಬಿತ್ತನೆ ಮಾಡುವಂತವ್ರ ರಸಗೊಬ್ಬರ ಏನಾದ್ರು ಹಾಕ್ಬೇಕಾಗತ್ತೆ ಹೇಗೆ? ಈಗ ಒಂದು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ಮೇಲೆ ಬೇಸಾಯ ಮಾಡುವ ವಿಧಾನ, ಮುಖ್ಯವಾಗಿ ತಳಿಗಳ ಆಯ್ಕೆ, ನಾನು ಆಗ್ಲೇ ಹೇಳಿದೆ ತಳಿಗಳ ಒಂದು ಲಕ್ಷಣಗಳು ಯಾವ ರೀತಿ ಇರಬೇಕು ಅಂತ. ಮತ್ತೆ ಒಂದು ಅತಿ ಹೆಚ್ಚು ಗಿಡಗಳನ್ನು ಹಾಕ್ಬೇಕು, ಅಂದ್ರೆ ಒಂದು ಸಾಲಿನಲ್ಲಿ ಹೆಚ್ಚು ಒಂದು ಬೀಜಗಳನ್ನ ನೆಡಬೇಕಾಗುತ್ತೆ ಸಾಮಾನ್ಯ ಮೆಕ್ಕೆಜೋಳಕ್ಕಿಂತಲೂ. ಮತ್ತೆ ಹೆಚ್ಚಿನ ಪ್ರಮಾಣದ ಸಾರಜನಕದ ಬಳಕೆ ಮಾಡಬೇಕು, ಮತ್ತೆ ತುದಿಯನ್ನ ಚೂಟಬೇಕು. ಇದು ಬಹಳ ಮುಖ್ಯವಾದ ಒಂದು ಅಂಶ, ತುದಿಯನ್ನ ಚೂಟೋದ್ರಿಂದ ಈ ಬೇಬಿ ಕಾರ್ನ ಒಂದು ತೆನೆಯ ಒಂದು ಪ್ರಮಾಣ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಮುಖ್ಯವಾಗಿ ರಸಗೊಬ್ಬರಗಳು ಯಾವ ರೀತಿಯಾಗಿನ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನೀವು ಸಾಮಾನ್ಯ ಬೆಳೆಗೆ ಕೊಟ್ಟಂತೆ 150, 60, 60 ಮತ್ತು 25 ಕೆಜಿ ಸಾರಜನಕ, ರಂಜಕ, ಪೊಟಾಷ್ ಮತ್ತು ಜಿಂಕ್ ಸಲ್ಫೇಟ್ ಅಷ್ಟು ಒಂದು ಹೆಕ್ಟೇರ್ಗೆ ಕೊಟ್ಟರೆ ಸಾಕಾಗುತ್ತೆ. ಆದರೆ ಇದು ಹೆಚ್ಚು ಹಸಿರಿನಿಂದ ಕೂಡಿರ್ತಕ್ಕಂಥದ್ರಿಂದ ಸಾರಜನಕವನ್ನು 3-4 ಬಾರಿ ಕೊಡೋದು ಬಹಳ ಮುಖ್ಯ. ಮೊದಲನೇದಾಗಿ ಬಿತ್ತನೆ ಮಾಡಿದ ಸಮಯದಲ್ಲಿ 4 ಎಲೆಗಳ ಸಮಯದಲ್ಲಿ 8 ಎಲೆಗಳು ಮತ್ತು ತುದಿಯನ್ನು ಚೀಟೋದಕ್ಕಿಂತ ಮುಂಚಿತವಾಗಿ ಉಳಿದ ಒಂದು ಸಮ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಸಾರಜನಕ ಗೊಬ್ಬರವನ್ನು ಕೊಟ್ಟರೆ ನೀವು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಬಹುದು. ಇನ್ನು ಇಲ್ಲಿ ತಾವು ಹೇಳಿದರೆ ಈ ಮೇಲಿನ ತೆನೆ ತೆಗೆಯದ ಒಂದು ಪದ್ಧತಿ ಅಂದರೆ ಮೇಲೆ ಹೇಗೆ ಇದನ್ನು ಮಾಡ್ಬೇಕು ಅದನ್ನು ಡಿಟ್ಯಾಸ್ಲಿಂಗ್ ಅಂತ ಹೇಳ್ತಾರೆ ನೀವು ಹೇಗೆ? ಹೌದು, ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಅದನ್ನು ಡಿಟ್ಯಾಸ್ಲಿಂಗ್ ಅಂತಾರೆ. ಇದು ಒಂದು ಬೇಬಿ ಕಾರ್ನ್ ಒಂದು ಬೇಸಾಯದಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯ ಒಂದು ಪದ್ಧತಿ. ಮೆಕ್ಕೆಜೋಳ ಮೇಲೆ ಹೂ ಬಿಟ್ಟಿರುತ್ತೆ, ಆ ಹೂವನ್ನ ತೆಗಿಬೇಕು. ಹೂವನ್ನ ತೆಗಿಬೇಕು. ಯಾಕೆ ತೆಗಿಬೇಕು ಅಂದ್ರೆ ನಾವು ಏನಾದ್ರೂ ಅದನ್ನ ಅದೇ ರೀತಿಯಾಗಿ ಬಿಟ್ರೆ ಅದು ಕಾಳು ಕಟ್ಟೋದು ಪ್ರಮೇಯ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಳು ಬೇಗ ಕಟ್ಟುಬಿಡುತ್ತೆ. ಬೇಗ ಕಟ್ಟಿದ್ರೆ ಈ ಬೇಬಿ ಕಾರ್ನು ಆ ಒಂದು ಉದ್ದೇಶಕ್ಕೆ ಅದು ಸೂಕ್ತ ಆಗೋದಿಲ್ಲ, ಕಾಳು ಬಂತಂದ್ರೆ ಅದು ಮಾರ್ಕೆಟ್ಗೆ ಸರಿ ಆಗೋದಿಲ್ಲ ಅದು. ಹೌದು, ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ತುದಿಯನ್ನ ಚೂಟ್ಬೇಕಾದ್ರೆ ಅದ್ರ ಜೊತೆಗೆ ಎಲೆಗಳನ್ನ ತೆಗಿತಾರೆ. ಇದು ಒಳ್ಳೆಯ ಕಾರ್ಯ ಅಲ್ಲ, ಓನ್ಲಿ ತುದಿಯನ್ನ ಮಾತ್ರ ತೆಗಿಬೇಕು. ನೀವು ಎಲೆಗಳನ್ನ 1-3 ಎಲೆಗಳನ್ನ ತೆಗೆದ್ರು ಸಹ 5-15% ಇಳುವರಿಯಲ್ಲಿ ಕುಂಠಿತ ಆಗೋ ಒಂದು ಪ್ರಮೇಯ ಅಂದ್ರೆ ಮೇಲ್ಗಡೆ ತುದಿಯಲ್ಲಿ ಇರ್ತಕ್ಕಂತ ಮೆಕ್ಕೆಜೋಳದ ಹೂವೇನು ಬರುತ್ತಲ್ಲ ಅದನ್ನ ಅಷ್ಟೇ ಮಾತ್ರ ತೆಗಿಬೇಕು. ಅದು ಸಹ ಒಳ್ಳೆಯ ಪೋಷಕಾಂಶ ಇರೋದ್ರಿಂದ ಅದನ್ನ ದನಗಳಿಗೆ ಮೇವಾಗಿ ಬಳಸಬಹುದು. ಇನ್ನ ಕಟಾವದು ಹೇಗೆ, ಎಷ್ಟು ದಿವಸದಲ್ಲಿ ಇಳುವರಿ ಇದು ಆಗತ್ತೆ, ಇದು ಇಳುವರಿ ಎಷ್ಟು ಬರುತ್ತೆ ಪ್ರತಿ ಹೆಕ್ಟರ್ಗೆ ಅಥವಾ ಪ್ರತಿ ಎಕರೆಗೆ ಮೇವದು ಎಷ್ಟು ಕೊಡುತ್ತೆ ಇದು? ಈಗ ಕಟಾವಿನ ಒಂದು ಸಮಯ ಬಹಳ ಸೂಕ್ತ, ಯಾಕೆಂದ್ರೆ ಕಟಾವನ್ನ ಮುಂಗಾರಿನಲ್ಲಿ ಪ್ರತಿದಿನ 2-3 ಬಾರಿ ತೆಗಿಬಹುದು, ಹಿಂಗಾರಿನಲ್ಲಾದ್ರೆ 2 ದಿನಕ್ಕೆ 1 ತೆಗೆದು 2-3 ಸೆಂಟಿಮೀಟರ್ ಉದ್ದದ ಒಂದು ತೆನೆಯ ಮೇಲ್ಗಡೆ ಕೂದಲು ಕಾಣಿಸಿದ ತಕ್ಷಣ ತೆಗಿಬೇಕು. ನಾವು ಹೆಚ್ಚು ದಿನ ಬಿಟ್ಟಂಗೆ ಅದರ ಒಂದು ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಹೌದು, ಅದು ನಮ್ಗೆ ಒಳ್ಳೆಯ ಒಂದು ರುಚಿಕರ ತಿನ್ಲಿಕ್ಕೆ ರುಚಿ ಇರೋದಿಲ್ಲ. ಒಂದು ಕೆಲವೊಮ್ಮೆ 3-4 ಬಾರಿ ಕಟಾವು ಬರುತ್ತೆ, ಆದ್ರೆ 2-3 ಬಾರಿ ಒಂದು ಕಟಾವು ಮಾಡೋದ್ರಿಂದ ಒಳ್ಳೆಯ ಕ್ವಾಲಿಟಿ ಪಡಿಬಹುದು. ಆಮೇಲೆ ಇಳುವರಿ ಅದು ಹೇಗೆ, ಮೇವನ್ನು ಹೇಗೆ ನಾವು ಇದನ್ನ ಉಪಯೋಗ ಮಾಡ್ಕೋಬಹುದು ರಾಸುಗಳಿಗೆಲ್ಲ? ಹೌದು, ಬಹಳ ಮುಖ್ಯವಾದ್ದು. ಈ ಬೇಬಿ ಕಾರ್ನ್ ಅಲ್ಲಿ ಬೇಬಿ ಕಾರ್ನ್ ಸಿಗೋದ್ರ ಜೊತೆಗೆ ಒಂದು ಉತ್ತಮ ಗುಣಮಟ್ಟದ ಮೇವನ್ನು ಸಹ ದನಗಳಿಗೆ ಪಡಿಬಹುದು. ಈಗ ನಾವು ಇಳುವರಿ ನೋಡಿಕೊಂಡ್ರೆ ಅದು ಒಂದು ತಳಿಗಳ ಒಂದು ಪ್ರಮಾಣದ ಮೇಲೆ ಅಥವಾ ನಿಮ್ಮ ನಿರ್ವಹಣೆಯ ಮೇಲೆ ನಿಂತಿರುತ್ತೆ. ಆದ್ರೆ ಮುಖ್ಯವಾಗಿ ಮುಸುಕಿನ ಸಮೇತವಾಗಿ ನಾವು ಕಟಾವು ಮಾಡಿದ್ರೆ 75-100 ಕ್ವಿಂಟಲ್ ಅಂದ್ರೆ 7.5-10 ಟನ್ ಅಷ್ಟು ನಾವು ಪಡಿಬಹುದು ಒಂದು ಹೆಕ್ಟೇರ್ಗೆ. ಮೇಲಿನ ಸಿಪ್ಪೆ ತೆಗೆದ್ರೆ 15-20 ಕ್ವಿಂಟಲ್ ಒಂದು ಹೆಕ್ಟೇರ್ಗೆ ಬರುತ್ತೆ. ಅದೇ ಹಸಿರು ಮೇವು ಒಂದು 15-40 ಟನ್ ವರೆಗೂ ನಾವು ಇಳುವರಿಯನ್ನ ಪಡಿಬಹುದು. ಯಾಕೆಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದ ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತೈತೆ. ಈ ಜಾಸ್ತಿ ಇರೋದ್ರಿಂದ ಮೇವಿನ ಪ್ರಮಾಣವೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ಹಸಿಮೇವಾಗಿ ಬಳಸಬಹುದಾ ಅಥವಾ ಒಣಗಿಸಿ? ಇಲ್ಲ, ಹಸಿಮೇವಾಗಿ ಬಳಸಬಹುದು. ಹಸಿಮೇವಾಗಿ ಬಳಸಿದ್ರೆ ಅದರ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನ ಈ ಬೇಬಿ ಕಾರ್ನ್ ತಾವ್ ಹೇಳಿದ್ರಲ್ಲ, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೇಗೆ ರೇಟ್ ಮಾರ್ತಾ ಇದೆ ಒಂದು ಕೆಜಿ ಲೆಕ್ಕದಲ್ಲಿ ಬೇಬಿ ಕಾರ್ನ್ ತೆಗೆದ, ನಿಮಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಎವರೇಜ್ ಆಗಿ ಎಷ್ಟು ರೇಟ್ ಸಿಗುತ್ತೆ ರೈತರಿಗೆ? ಆವರೇಜ್ ಆಗಿ ಒಂದು ಕೆಜಿಗೆ 45 ರೂಪಾಯಿ ಸಿಗ್ಬೋದು. ಜಿಲ್ಲಾ ಮಟ್ಟದಲ್ಲಿ ಒಂದು ಬೆಲೆ ಜಾಸ್ತಿ ಇರುತ್ತೆ, ಮತ್ತೆ ಬೆಂಗಳೂರು ಸುತ್ತಮುತ್ತ ಆತರ ಒಂದು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ. ತಾಲೂಕು ಮಟ್ಟದಲ್ಲೂ ಸಹ ಇದರ ಬೇಡಿಕೆ ಇದೆ, ಅಲ್ಲಿನ ಒಂದು ಬೆಲೆಯು ಸಹ ಏರುಪೇರು ಇರುತ್ತೆ. ಸುಮಾರು 45-50 ರೂಪಾಯಿ ಒಂದು ಕೆಜಿಗೆ ನಾವು ಪಡಿಬಹುದು. ಮತ್ತೆ ಕಟಾವು ಮಾಡಿದ ಆದ ನಂತರ ಈ ಒಂದು ಬೇಬಿಕಾರ್ನ್ ತೆನೆಗಳನ್ನ ಗುಡ್ಡೆ ಹಾಕ್ಬಾರ್ದು. ಅಂದ್ರೆ ಒಂದು ಶೇಖರಣೆ ಮಾಡೋ ವಿಧಾನವು ಸಹ ಬಹಳ ಮುಖ್ಯವಾಗಿರುತ್ತೆ. ನೀವು ಗುಡ್ಡೆ ಹಾಕಿದ್ರೆ ಅದು ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಕೊಳೆತು ರಾಟಿಂಗ್ ಆಗಂತ ಒಂದು ಪ್ರಮೇ ಇರುತ್ತೆ. ಅದ್ರಿಗೆ ಕಟಾವಿನ ನಂತರ ಶೇಖರಣೆ ಮಾಡಿ ಮಾರುಕಟ್ಟೆ ಮಾಡೋವರೆಗೂ ಬಹಳ ಎಚ್ಚರಿಕೆ ವಹಿಸಬೇಕು. ಅಂದ್ರೆ ದಿನನಿತ್ಯ ನಾವು ಇದನ್ನ 2 ದಿನಕ್ಕೊಮ್ಮೆ ಕಟಾವ್ ಮಾಡಿ ಮಾರ್ಕೆಟ್ ಮಾಡೇ ಬಿಡ್ಬೇಕು ಅದನ್ನ. ಹೌದು, ಉಳಿಸ್ಕೋಬಾರ್ದು. ಉಳಿಸ್ಕೋಬಾರ್ದು, ಮತ್ತೆ ಉಳಿಸ್ಕೊಂಡ್ರು ಸಹ ಅದನ್ನ ಶೇಖರಣೆ ಮಾಡುವಂತ ವಿಧಾನಗಳನ್ನು ವೈಜ್ಞಾನಿಕವಾಗಿ ಶೇಖರಣೆ ಮಾಡಬೇಕು. ಅದರಿಂದ ಯಾವುದೇ ರೀತಿಯಾದ ಒಂದು ಕ್ವಾಲಿಟಿನಲ್ಲಿ ಏನ್ ತೊಂದರೆ ಆಗಲ್ಲ. ಅಂದ್ರೆ ಇದು ಬೇಬಿ ಕಾರ್ನ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸುತ್ತಮುತ್ತ ಭೂಮಿಯನ್ನ ಹೊಂದಿದಂತ ರೈತರು, ಜಿಲ್ಲಾ ಮಟ್ಟದಲ್ಲಿ ಭೂಮಿಯನ್ನ ಹೊಂದಿದಂತ ರೈತರು ಈ ಬೇಬಿ ಕಾರ್ನ್ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಬೆಳೆದು ಅದ್ರ ನೋಡ್ಬೇಕು ಅಂತಿರ್ತಾವೆ. ಈಗ ರೈತರು ಒಮ್ಮೆ ಹೋಗೋದ್ರ ಬದಲಾಗಿ ಸ್ವಲ್ಪ ಏನೋ ಒಂದ್ 2 ಗುಂಟೆನೋ 4 ಗುಂಟೆಲ್ ಹಾಕಿ ಅದನ್ನ ಬೆಳೆದ್ ನೋಡಿ. ಹೌದು, ಈ ಬೇಬಿ ಕಾರ್ನ್ ಜೊತೆಗೆ ಸ್ವೀಟ್ ಕಾರ್ನ್ ಆಗ್ಲಿ ಪಾಪ್ಕಾರ್ನ್ ಆಗ್ಲಿ ಇವೆಲ್ಲವನ್ನ ಬೆಳೆದ್ರೆ ಬೇಗನೆ ಕಟಾವು ಬರೋದ್ರಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನೀವು ಹೇಳಿದಂಗೆ ಮಾರುಕಟ್ಟೆಯ ಲಭ್ಯತೆಯನ್ನ ನೋಡಿಕೊಂಡು ಯಾವ ಒಂದು ಸಮಯದಲ್ಲಿ ಇದರ ಒಂದು ಬೇಡಿಕೆ, ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಅದರ ಮೇಲೆ ಬೆಳೆದ್ರೆ ಲಾಭದಾಯಕ ಆಗಿರುತ್ತೆ. ಇನ್ನ ರೈತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ಮ ಒಂದು ಫೋನ್ ಸಂಖ್ಯೆನ ಕೊಡ್ತಾರೆ. ಈ ಬೇಬಿ ಕಾರ್ನ್ ಬಗ್ಗೆ ಏನೋ ಬೆಳಿಬೇಕನ್ನುವಂತ ರೈತರು, ಆಸಕ್ತಿ ಇದ್ದಂತ ರೈತರು, ಸ್ವೀಟ್ ಕಾರ್ನ್ ಬೆಳೆಯುವಂತವ್ರು ಏನಾದ್ರೂ ಮಾಹಿತಿ ಬೇಕಾಗಿತ್ತಂದ್ರೆ ತಮ್ಮ ಒಂದು ಫೋನ್ ಸಂಖ್ಯೆನ ಹೇಳಿ ರೈತರಿಗೆ. ಅಗತ್ಯವಾಗಿ ರೈತರು ಅದನ್ನ ನೋಟ್ ಮಾಡ್ಕೊಳ್ಳಿ, 9886767638. ಒಳ್ಳೇದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೂ ರೈತರಿಗೆ ಈ ಬೇಬಿ ಕಾರ್ನ್ ಯಾವ ರೀತಿ ಬೇಸಾಯ ಮಾಡಬೇಕು, ಇದರ ಒಂದು ಲಾಭದಾಯಕತೆ ಆಯಿತು, ಜೊತೆಗೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಯಾವ ರೀತಿ ಉಪಯೋಗ ಇದೆ ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರೆ. ನೀವು ಅಂದಂಗೆ ನಿಮ್ಮ ಫೋನ್ ಸಂಖ್ಯೆನ ಸಂಪರ್ಕ ಮಾಡಿ ರೈತರು ಈ ಬೇಬಿ ಕಾರ್ನ್ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಂಡು, ಪ್ರಾಯೋಗಿಕವಾಗಿ ಬೆಳೀತಕ್ಕಂಥ ರೈತರು ಎಲ್ಲೆಲ್ಲಿ ಬೀಜ ಸಿಗ್ತವೆ, ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಚಾರವನ್ನು ಖುದ್ದು ನಿಮ್ಮನ್ನು ಭೇಟಿಯಾಗಿ ಸಹ ಮಾಹಿತಿ ಪಡ್ಕೊಂಡು ಇದರ ರೈತರು ಇದ್ರ ಬಗ್ಗೆ ಒಂದು ಹೆಚ್ಚು ಮಾಹಿತಿಯನ್ನು ಪಡಿಬಹುದು. ಒಳ್ಳೇದು, ಇದುವರೆಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರು, ಇದುವರೆಗೆ ಬಯೋಕಾರ್ನ್ ಅಥವಾ ಈ ಮೆಕ್ಕೆಜೋಳ ಬೇಸಾಯ ಲಾಭದಾಯಕತೆ ಮತ್ತು ಬೇಸಾಯ ಕ್ರಮಗಳ ಕುರಿತು ತಜ್ಞರಾದಂತಹ ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ವರದಿ, ಹಾಗೆಯೇ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-78% ಮತ್ತು ಕನಿಷ್ಠ ಆರ್ದ್ರತೆ 44-54% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ರೈತ ಬಾಂಧವರು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಕೈಗೊಳ್ಳುವುದರಿಂದ ಅನೇಕ ಕೀಟ ಮತ್ತು ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಒಂದು ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಮಳೆ ನೀರನ್ನ ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, ಟಿಜಿಎಲ್ ಪಿಎಸ್ 3, ಅಜಯ, ಕದರಿ 9 ಈ ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಸೂರ್ಯಕಾಂತಿ ಬೆಳೆಯನ್ನ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನ ಬಳಸಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಇನ್ನು ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ದೊರಕಂತೆ ಆಗ್ತದೆ. ಇನ್ನು ಹತ್ತಿಯಲ್ಲಿ ರಾಸಾಯನಿಕ ಗೊಬ್ಬರ 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು, ಜೊತೆಗೆ ಬೇರುಗಳಿಗೆ ಉತ್ತಮ ಗಾಳಿ ಸಿಕ್ಕಂತೆ ಆಗ್ತದೆ. ಇನ್ನು ತೊಗರಿಯನ್ನ ಬಿತ್ತುವಂತಹ ರೈತ ಬಾಂಧವರು TS3R, GRG 811, GRG 152 ಈ ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥುಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟ್ರೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಬಹುದು. ಇನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಕೇಳಿದ್ರಲ್ಲ ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಈಗ ಕೇಳೋಣ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 6,165, ಹತ್ತಿ ಹೈಬ್ರಿಡ್ 44, ಗರಿಷ್ಠ 7,100 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 4,510 ರೂಪಾಯಿಯಿಂದ 5,360. ಭತ್ತ ಸೋನಾ ಮಸೂರಿ 1,700 ರೂಪಾಯಿಯಿಂದ 2,151. ತೊಗರಿ ಕೆಂಪು 6,287 ರೂಪಾಯಿಯಿಂದ 6,579. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಈ ದಿನದ ಪೇಟೆ ಧಾರಣೆಯನ್ನು ತಿಳ್ಕೊಂಡ್ವಿ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಶ್ರೋತೃ ಬಾಂಧವರೇ, ನಾಳೆ ಬೆಳಗ್ಗೆ 8:30ಕ್ಕೆ ಅನಾರೋಗ್ಯಕರ ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣ. ಈ ವಿಷಯದ ಕುರಿತು ರಾಯಚೂರಿನ ಹೃದಯ ರೋಗ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸುರೇಶ್ ವಿ ಸಗರದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ದೀರಿ. ಸಂದರ್ಶಕರು ವೆಂಕಟೇಶ್ ಬೇವಿನವೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 7:20. Oh, ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಶೋತ್ರಮಾನವರೇ, ನಾಳೆ ನಮ್ಮ ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಹಣ್ಣಿನ ಬೆಳೆಯ ಬೇಸಾಯ ಪ್ರಾರಂಭಿಸೋಕ್ಕಿಂತ ಮುಂಚೆ ಮತ್ತು ಹಣ್ಣಿನ ಸಸಿಗಳನ್ನು ಹಚ್ಚಿದ ನಂತರ ರೈತ ಬಾಂಧವರು ಪಾಲಿಸಬೇಕಾದಂತಹ ಕ್ರಮಗಳ ಕುರಿತು ತೋಟಗಾರಿಕಾ ತಜ್ಞರಾದಂತಹ ಡಾಕ್ಟರ್ ಎಆರ್ ಕುರುಬಾರ್ ಅವರೊಂದಿಗೆ ಸಂದರ್ಶನವನ್ನು, ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಆಲಿಸಬಹುದು. ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಯಲ್ಲಿ ಲಂಬಾಣಿ ಹಾಡುಗಳನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬಾಪೂ ಬೇಟೋ ಜಗೋ ಜಗ ಚಂದರೆ ಭಾರಿ, ಬಾಪೂ ಬೇಟೋ ಜಗೋ ಜಗ ಚಂದರೆ ಭಾರಿ, ಬಾಪೂ ಬೇಟೋ ಜಗೋ ಜಗ ಚಂದರೆ ಭಾರಿ, ಬಾಪೂ ಬೇಟೋ ಜಗೋ ಜಗ ಚಂದರೆ ಭಾರಿ, ಕೇರಿಯೇನು ಮನೆ ಕೋಟಿಯ ಕೂಡ ಕೇ ಕರಿಯವಾಗಿ ಆಡಿರೋ ಸೇವಾ ಗುಣ ಕರಿಯವಾಗಿ ಆಡಿರೋ ಸೇವಾ ಗುಣ ಕರಿಯವಾಗಿ ಆಡಿರೋ ಸೇವಾ ಗುಣ ಕರಿಯವಾಗಿ ಆಡಿರೋ ಸೇವಾ ಕೇರುವೆ ಮಾರೆ ದೇವರೋ ಸೇವಾ ಕೇರುವೆ ಮಾರೆ ದೇವರೋ ಸೇವಾ ಕೇರುವೆ ಮಾರೆ ದೇವರೋ ಸೇವಾ ಕೇರುವೆ ಮಾರೆ ದೇವರೋ ಸೇವಾ ನೆನೆ ಮೇಳಿಯ ಸಕೆ ಸತೇರಿ ಕೋಟಿ ನೆನೆ ಮೇಳಿಯ ಸಕೆ ಸತೇರಿ ಕೋಟಿ ನೆನೆ ಮೇಳಿಯ ಸಕೆ ಸತೇರಿ ಕೋಟಿ ನೆನೆ ಮೇಳಿಯ ಸಕೆ ಸತೇರಿ ಕೋಟಿ ಬಲ ಬೇಟು ಜಗೋ ಜಗ ಚಂದರೆ ಭಾರಿ ಬಲ ಬೇಟು ಜಗೋ ಜಗೆ ಚಂದರೆ ಭಾರಿ ಬಲ ಬೇಟು ಜಗೋ ಜಗೆ ಚಂದರೆ ಭಾರಿ ಬಲ ಬೇಟು ಜಗೋ ಜಗೆ ಚಂದರೆ ಭಾರಿ ಗುಣ ಕರಿಯ ಬಲ ದೇವರು ಸೇವಾ ಗುಣ ಕರಿಯ ಬಲ ದೇವರು ಸೇವಾ ಗುಣ ಕರಿಯ ಬಲ ದೇವರು ಸೇವಾ ಗುಣ ಕರಿಯ ಬಲ ದೇವರು ಸೇವಾ ಬೇಟ ಕರಿಯ ಮೋಟೆ ದೇವರು ಸೇವಾ ಬೇಟ ಕರಿಯ ಮೋಟೆ ದೇವರು ಸೇವಾ ಬೇಟ ಕರಿಯ ಮೋಟೆ ದೇವರು ಸೇವಾ ಬೇಟ ಕರಿಯ ಮೋಟೆ ದೇವರು ಸೇವಾ ಓನ ಮೇಳಿಯ ಪಿಸಟ ಕರಿ ಕೋಟಿ ಓನ ಮೇಳಿಯ ಪಿಸಟ ಕರಿ ಕೋಟಿ ಓನ ಮೇಳಿಯ ಪಿಸಟ ಕರಿ ಕೋಟಿ ಓನ ಮೇಳಿಯ ಪಿಸಟ ಕರಿ ಕೋಟಿ ಗುಣ ಕರಿಯ ದೇಡಿ ಆಡಿರೋ ಸೇವಾ ಗುಣ ಕರಿಯ ದೇಡಿ ಆಡಿರೋ ಸೇವಾ ಗುಣ ಕರಿಯ ದೇಡಿ ಆಡಿರೋ ಸೇವಾ ಗುಣ ಕರಿಯ ದೇಡಿ ಆಡಿರೋ ಸೇವಾ ನಗರಿ ಕರಿಯ ದೇಡಿ ಆಡಿರೋ ಸೇವಾ ನಗರಿ ಕರಿಯ ದೇಡಿ ಆಡಿರೋ ಸೇವಾ ನಗರಿ ಕರಿಯ ದೇಡಿ ಆಡಿರೋ ಸೇವಾ ನಗರಿ ಕರಿಯ ದೇಡಿ ಆಡಿರೋ ಸೇವಾ ಓನ ಮೇಳಿಯ ನಾತಿ ಪೋತೇರಿ ಕೋಟಿ ಓನ ಮೇಳಿಯ ನಾತಿ ಪೋತೇರಿ ಕೋಟಿ ಓನ ಮೇಳಿಯ ನಾತಿ ಪೋತೇರಿ ಕೋಟಿ ಓನ ಮೇಳಿಯ ನಾತಿ ಪೋತೇರಿ ಕೋಟಿ ಕೈತಿ ಜಬೋಹಾರಿಯ ಬೈ ಮರಿ ಜಬೋ ಕಲಿ ಕೈತಿ ಜಬೋಹಾರಿಯ ಬೈ ಮರಿ ಜಬೋ ಕಲಿ ಕೈತಿ ಜಬೋಹಾರಿಯ ಬೈ ಮರಿ ಜಬೋ ಕಲಿ ಕೈತಿ ಜಬೋಹಾರಿಯ ಬೈ ಮರಿ ಜಬೋ ಕಲಿ ಕೈ ಜುಲರೋ ಬೆಲಾರಿಯ ಬೈ ಮರಿ ಚಬೋ ಕಲಿ ಕೈ ಜುಲರೋ ಬೆಲಾರಿಯ ಬೈ ಮರಿ ಚಬೋ ಕಲಿ ಕೈ ಜುಲರೋ ಬೆಲಾರಿಯ ಬೈ ಮರಿ ಚಬೋ ಕಲಿ ಕೈ ಜುಲರೋ ಬೆಲಾರಿಯ ಬೈ ಮರಿ ಚಬೋ ಕಲಿ ಕೈತಿ ಜಬೋಹಾರಿಯ ಬೈ ಮರಿ ಜಬೋ ಕಲಿ ಕೈತಿ ಜಬೋಹಾರಿಯ ಬೈ ಮರಿ